ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ. ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು. ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನ ಆಕಾಶವಾಣಿ 2023 ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ರೈತರ ಮಾಹಿತಿ ಸಬಲೀಕರಣದಲ್ಲಿ ಕಿಸಾನ್ ವಾಣಿಯ ಪಾತ್ರ ಕುರಿತು ವಿಚಾರ ಸಂಕಿರಣದ ಆಯ್ದ ಎರಡನೇ ಭಾಗ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾ ರಾಜೇಗೌಡ, ಎವಿ ರಶ್ಮಿ, ಡಾ ಕೆ ಹೇಮಂತ್ ಗೌಡ, ಡಾ ಎಂ ಶಿವಶಂಕರ್ ಹಾಗೂ ಡಾ ಕೆಎನ್ ಹರ್ಷ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನ ಆಕಾಶವಾಣಿ 2023 ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ರೈತರ ಮಾಹಿತಿ ಸಬಲೀಕರಣದಲ್ಲಿ ಕಿಸಾನ್ ವಾಣಿಯ ಪಾತ್ರ ಈ ಕುರಿತ ವಿಚಾರ ಸಂಕಿರಣದ ಆಯ್ದ ಎರಡನೇ ಕಂತಿನ ಪ್ರಸಾರವನ್ನು ಮಾಡುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾ ರಾಜೇಗೌಡ, ಎವಿ ರಶ್ಮಿ, ಡಾ ಕೆ ಹೇಮಂತ್ ಗೌಡ, ಡಾ ಎಂ ಶಿವಶಂಕರ್ ಹಾಗೂ ಡಾ ಕೆಎನ್ ಹರ್ಷ ಅವರ ವಿಚಾರಗಳನ್ನು ಪ್ರಸಾರ ಮಾಡುತ್ತೇವೆ. ರೈತ ಬಾಂಧವರೇ, ಬನ್ನಿ ಈಗ ಮೊದಲಿಗೆ ಕೇಳೋಣ ಕೃಷಿ ಆವಿಷ್ಕಾರಗಳು ಹಾಗೂ ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ತಲುಪಿಸುವಲ್ಲಿ ಆಕಾಶವಾಣಿಯ ಪಾತ್ರ. ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರಿಂದ ವಿಚಾರಗಳನ್ನು ಕೇಳೋಣ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 7 ವಿಜ್ಞಾನಿಗಳಿರ್ತವೆ. ಈ ಜಿಲ್ಲೆಗೆ ಸಂಬಂಧಪಟ್ಟಂತಹ ವಿವಿಧ ವಿಷಯಗಳಲ್ಲಿ ಬೇಸಾಯ ಶಾಸ್ತ್ರ, ಮಣ್ಣು ವಿಭಾಗ, ಗೃಹ ವಿಜ್ಞಾನ, ತೋಟಗಾರಿಕೆ ವಿಭಾಗ, ಮೀನು ಸಾಕಾಣಿಕೆ, ಹೀಗೆ ವಿವಿಧ ವಿಷಯಗಳಲ್ಲಿ ನುರಿತ ತಜ್ಞರನ್ನೊಳಗೊಂಡಂತಹ ವಿಜ್ಞಾನಿಗಳಿರ್ತವೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 7 ಕೃಷಿ ವಿಜ್ಞಾನಿಗಳೇನಿರ್ತವೆ, ನಮ್ಮ ಜಿಲ್ಲೆಗೆ ಬೇಕಾದಂತಹ ವಿವಿಧ ವಿಷಯಗಳಲ್ಲಿ ತಂತ್ರಜ್ಞಾನಗಳನ್ನು ಕೊಡುವಂತಹ ಜವಾಬ್ದಾರಿ ನಮ್ಮಲ್ಲಿರ್ತದೆ. ಈ ತಂತ್ರಜ್ಞಾನಗಳನ್ನು ನಾವು ನಮ್ಮ ಆಕಾಶವಾಣಿ ಮೂಲಕ, ದಿನಪತ್ರಿಕೆ ಮೂಲಕ, ಇನ್ನೂ ಪ್ರಮುಖವಾಗಿ ನಮ್ಮ ಇಲಾಖಾ ಸ್ನೇಹಿತರ ಮೂಲಕ ನಾವು ರೈತ ಬಾಂಧವರಿಗೆ ತಲುಪಿಸ್ತಾ ಇರ್ತೀವಿ. ಕಾರಣ ಏನಂತಂದರೆ, ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರುವ ಜನ ವಿಜ್ಞಾನಿಗಳು 7 ಜನ ಮಾತ್ರ. ನಾವು ಜಿಲ್ಲೆಯ 2559 ಹಳ್ಳಿಗಳಿಗೆ ತಲುಪಲಿಕ್ಕಾಗಲ್ಲ. ಹಾಗೆಯೇ ನಮ್ಮ ರೈತ ಬಾಂಧವರು ಜಿಲ್ಲೆಯಲ್ಲಿ ಸುಮಾರು 13.5 ಲಕ್ಷ ರೈತ ಬಾಂಧವರು ಇರ್ತಾರೆ. ಇವರೆಲ್ಲರೂ ತಲುಪಬೇಕು ಅಂತಂದರೆ, ಒಂದು ನಮಗೆ ಬೇಕಾದಂಥದ್ದು ಮೀಡಿಯಾ ಅಂತಂದರೆ ಒಂದು ರೇಡಿಯೋ ಆಗಬೇಕು, ಇಲ್ಲ ದಿನಪತ್ರಿಕೆ ಆಗಬೇಕು, ಜೊತೆಗೆ ನಮ್ಮ ಇಲಾಖಾ ಸ್ನೇಹಿತರಾಗಬೇಕು. ಹೀಗೆ ಪರ್ಟಿಕ್ಯುಲರ್ಲಿ ನಾವು ರೇಡಿಯೋ ಕಾರ್ಯಕ್ರಮಕ್ಕೆ ಬಂದರೆ, ಈಗ ನಾನು ಕಳೆದ 5 ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ರೇಡಿಯೋ ಮೂಲಕ ಮಾಡಿದ್ವಿ, ಕೃಷಿ ಸಂಬಂಧಿತ ವಿಚಾರಗಳನ್ನು ಅಥವಾ ಕೃಷಿ ಯಾವ ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸಿದ್ವಿ ಅಂತ ನೋಡ್ತಿರ್ಬೇಕಾದ್ರೆ,

ವಿಸ್ತರಣೆಯಾಗಿದೆ, ಹರಡಿಕೊಂಡಿದೆ ಈ ತಂತ್ರಜ್ಞಾನವನ್ನು ಅಂತ ನಾನು ಮಾಹಿತಿನ ತಗೊಂಡಿದ್ದೇನೆ. ನೋಡಿ, ರಾಗಿ KMR 301 ನಾವು ಸಂದರ್ಶನ ಮಾಹಿತಿ ಕೊಟ್ಟಿದ್ವಿ. ಮೊದಲು ಇದ್ದಂಥ 62 ಹೆಕ್ಟರ್ ಬದಲಾಗಿ ಇವತ್ತು 260 ಹೆಕ್ಟರ್ ಪ್ರದೇಶದಲ್ಲಿ ರಾಗಿ KMR 301 ಇದೆ. ಹಾಗೆ ತೊಗರಿ BRG 4 ಇವತ್ತು 110 ಹೆಕ್ಟರ್ ಪ್ರದೇಶದಲ್ಲಿ ಇದೆ. ಹಾಗೆ ಹುರುಳಿ ಸುಮಾರು 10 ಹೆಕ್ಟರ್ ಪ್ರದೇಶದಲ್ಲಿ ಇದ್ದಿದ್ದು ಇವತ್ತು 38 ಹೆಕ್ಟರ್ ಪ್ರದೇಶ. PHG 9 ಹುರುಳಿ ಅಂದರೆ PHG 9 ತಳಿ 10 ಹೆಕ್ಟರ್ ಪ್ರದೇಶದಲ್ಲಿ ಇದ್ದಿದ್ದು ಇವತ್ತು 38 ಹೆಕ್ಟರ್ ಪ್ರದೇಶದಲ್ಲಿ. ಹೀಗೆ ತಂತ್ರಜ್ಞಾನಗಳು ಹರಡೋದಕ್ಕೆ ನಮ್ಮ ರೇಡಿಯೋ ಕಾರ್ಯಕ್ರಮ ಅಥವಾ ರೇಡಿಯೋ ತುಂಬ ಸಹಾಯಕಾರಿಯಾಗಿದೆ. ನಮ್ಮ ನೂತನ ತಂತ್ರಜ್ಞಾನಗಳನ್ನು ರೈತರು ಬಾಂಧವರಿಗೆ ತಲುಪಿಸುವಲ್ಲಿ ರೇಡಿಯೋ ನಮಗೆ ಬಹಳ ಸಹಕಾರಿಯಾಗಿದೆ. ವಿಜ್ಞಾನಿಗಳನ್ನು ರೇಡಿಯೋ ಉಪಯೋಗಿಸ್ಕೋತಾ ಇದೆ, ಹಾಗೆ ವಿಜ್ಞಾನಿಗಳು ಸಹ ನಮ್ಮ ತಂತ್ರಜ್ಞಾನವನ್ನು ರೈತರು ತಲುಪಿಸಲಿಕ್ಕೆ ನಾವು ಸಹ ರೇಡಿಯೋವನ್ನು ಉಪಯೋಗಿಸ್ಕೋತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಹಂಚಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೆ ಕೃಷಿ ಆವಿಷ್ಕಾರಗಳು ಹಾಗೂ ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ತಲುಪಿಸುವಲ್ಲಿ ಆಕಾಶವಾಣಿಯ ಪಾತ್ರ, ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರ ಮಾಹಿತಿಯನ್ನ ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಹಾಸನದ ಸರ್ಕಾರಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಎವಿ ರಶ್ಮಿ ಅವರು ಹಾಸನ ಆಕಾಶವಾಣಿಯ ಕಾರ್ಯಕ್ರಮಗಳ ಕುರಿತಂತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ರೇಡಿಯೋ ಕಿಸಾನ್ ದಿವಸ್ 2023 ಈ ಒಂದು ಕಾರ್ಯಕ್ರಮ ಅಂತ ಹೇಳಿ ಬಂದಾಗ ನಮಗೆ 2 ದಿನದ ಹಿಂದೆ ಮಾಹಿತಿ ಬಂತು, ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಕೇಂದ್ರದ ವತಿಯಿಂದ. ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಬಹುದು, ಯಾಕೆಂದ್ರೆ ನಮಗೆ ಏನು ನಾವು ಮಾಧ್ಯಮಗಳನ್ನ ನೋಡ್ತಾ ಹೋಗ್ತೀವಿ, ಒಂದು ಪ್ರಸ್ತುತ ಸಾಂಪ್ರದಾಯಿಕ ಮಾಧ್ಯಮವಾಗಿ ನಾವು ನೋಡ್ತಾ ಹೋಗ್ತೀವಿ, ಅದರಲ್ಲಿ ರೇಡಿಯೋ ಕೂಡ ಒಂದಾಗಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಲ್ಲಿ ಆ ಒಂದು ಸಿಲೆಬಸ್ನಲ್ಲಿ ರೇಡಿಯೋ ಕೂಡ ಒಂದು ಪಠ್ಯಕ್ರಮ ಆಗಿದೆ. ಸೊ ಹಾಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ನಿನ್ನೆ ಅಷ್ಟೇ ಮಾಹಿತಿಯನ್ನು ಕೊಟ್ಟೆ ನಾನು. ತುಂಬಾ ಖುಷಿಯಿಂದ ಎಲ್ಲರೂ ಕೂಡ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ನಮಗೆ ಲೈವ್ ಆಗಿ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ತುಂಬಾನೇ ಖುಷಿ ವಿಚಾರ ಅಂತಾನೆ ಹೇಳ್ತಾ ಹೋಗಬಹುದು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಕಾರ್ಯಕ್ರಮ ಪ್ರಸಾರ ನಿರ್ವಹಣಾಧಿಕಾರಿಯಾದಂತಹ ಅರ್ಕಲಗೋಡು ವಿ ಮಧುಸೂದನ್ ಅವರಿಗೆ ನಮ್ಮ ಕಾಲೇಜಿನ ವತಿಯಿಂದ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಈ ಒಂದು ಕೇಂದ್ರದ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈ ಒಂದು ಲೈವ್ ಕಾರ್ಯಕ್ರಮ ಅಂತ ಹೇಳಿ ಬಂದಾಗ ಈ ಒಂದು ಕಾರ್ಯಕ್ರಮ ಕುರಿತಾಗಿಯೇ ನಾವು ನೋಡೋದಾದ್ರೆ ನಮ್ಮ ಕುಟುಂಬ ವರ್ಗದವರು ಕೂಡ ನಿರಂತರ ಕೇಳುಗರು ಅಂತಾನೆ ಹೇಳ್ತಾ ಹೋಗ್ಬೋದು. ಬೆಳಿಗ್ಗೆ ನಾವು ರೇಡಿಯೋ ಆಕಾಶವಾಣಿಯನ್ನ ಹಾಕಿದ್ರೆ ಹೆಚ್ಚು ಕಡಿಮೆ ರಾತ್ರಿ ಮಲಗೋವರೆಗೂ ಕೂಡ ನಿರಂತರವಾಗಿ ಆ ಒಂದು ರೇಡಿಯೋ ಪ್ರಸಾರದಲ್ಲೇ ಇರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಎಲ್ಲಾ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಒಂದು ಮಾಧ್ಯಮ ಅಂತ ಹೇಳಿ ಬಂದಾಗ ಅಲ್ಲಿ ಶಿಕ್ಷಣ ಇರುತ್ತೆ, ಮಾಹಿತಿ ಇರುತ್ತೆ, ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಆ ಮೂರು ಅಂಶಗಳನ್ನ ಒಳಗೊಂಡ ಹಾಗೆ ಈ ಒಂದು ಕಾರ್ಯಕ್ರಮ ಪ್ರಸ್ತುತಪಡಿಸಿರ್ತಕ್ಕಂತಹ ಈ ಒಂದು ರೇಡಿಯೋ ಅತಿ ಹೆಚ್ಚು ಮಾಹಿತಿಯನ್ನು ಒದಗಿಸ್ಕೊಡ್ಲಿಕ್ಕೆ ಮುಂದಾಗ್ತದೆ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಅದರಲ್ಲೂ ಕೂಡ ರೈತರಿಗೆ ಅಂತ ಹೇಳಿ ಬಂದಾಗ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಕೊಡ್ತಾ ಇದೆ. ನಾನು ಕೂಡ ಚಿಕ್ಕ ವಯಸ್ಸಿನಿಂದ ಇರುವಾಗಲೂ ಕೂಡ ರೇಡಿಯೋನ ಕೇಳ್ತಾ ಬರ್ತಾ ಇದೀವಿ. ಹಾಸನ ಜಿಲ್ಲೆ ಅಂತ ಹೇಳಿ ಬಂದಾಗ ಇದನ್ನ ನಾವು ಒಂದ್ ರೀತಿನಲ್ಲಿ ಅರೆ ಮಲ್ನಾಡ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಹಾಗಾಗಿ ನಮ್ಮ ಅರ್ಕಲಗೂಡು ಅಂತ ಹೇಳಿ ಬಂದಾಗ ನಾನು ಕೂಡ ಪ್ರಸ್ತುತ ಅರ್ಕಲಗೂಡಿನವಳೆ. ಹಾಗಾಗಿ ಅರ್ಕಲಗೂಡು ಅಂತ ಹೇಳಿ ಬಂದಾಗ ಅಲ್ಲಿ ಕಾಫಿ ಬೆಳೆಯನ್ನ ಬೆಳೆಯಲ್ಲ, ಆದ್ರೆ ಮೊದಲನೇ ಬಾರಿಗೆ ಈ ಒಂದು ರೇಡಿಯೋವನ್ನ ಕೇಳ್ತಾ ಅತಿ ಹೆಚ್ಚು ಮಾಹಿತಿಯನ್ನ ಪಡ್ಕೊಂಡಂತಹ ನಮ್ಮ ತಂದೆ ಆಗಿರಬಹುದು, ನನ್ನ ಅಣ್ಣ ಆಗಿರಬಹುದು, ಕಾಫಿ ಬೆಳೆಯನ್ನ ಬೆಳೀಲಿಕ್ಕೆ ಕೂಡ ಮುಂದಾದ್ರು. ಅದರಿಂದ ಸಾಕಷ್ಟು ಫಲವತ್ತತೆ ಕೂಡ ಬಂತು ನಮಗೆ. ನಾವೇನ್ ಅದನ್ನ ಒಂದು ವಾಣಿಜ್ಯ ಬೆಳೆಯಾಗಿ ನಾವು ನೋಡ್ತಾ ಹೋಗ್ತೀವಿ, ಅದರಿಂದ ಒಳ್ಳೆ ಆದಾಯವನ್ನ ಕೂಡ ಗಳಿಸಿದ್ವಿ. ಸೊ ಹಾಗಾಗಿ ಈ ಒಂದು ರೇಡಿಯೋದಲ್ಲೇ ಮತ್ತೆ ನಮ್ಮನ್ನ ಕರೆಸಿ ನಮ್ಮ ಪೇರೆಂಟ್ಸ್ ಅನ್ನ ಒಂದು ಇಂಟರ್ವ್ಯೂ ಕೂಡ ಮಾಡಿದ್ದು ಕೂಡ ಉಂಟು. ಹಾಗಾಗಿ ಈ ಒಂದು ಆಕಾಶವಾಣಿ ಅಂತ ಹೇಳಿ ಬಂದಾಗ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೆ, ಅದರಲ್ಲೂ ಕೃಷಿಕರಿಗೆ ಸಂಬಂಧಿಸಿದ ಹಾಗೆ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೆ. ರೈತರಿಗೆ ಸಲಹೆ ಕಾರ್ಯಕ್ರಮದಲ್ಲಿ ಕೃಷಿಕರು ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ, ಜೊತೆಗೆ ಒಳ್ಳೊಳ್ಳೆ ವಿಷಯಗಳನ್ನ ಅವರು ಅನುಷ್ಠಾನಕ್ಕೆ ತರ್ತಾ ಇರೋದು ಕೂಡ ಉಂಟು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ತಾ ಹೋಗ್ಬೋದು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವಕಾಶ ಕಲ್ಪಿಸಿಕೊಟ್ಟಂತಹ ಈ ಒಂದು ಕೇಂದ್ರಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರಗಳು. ಇದುವರೆಗೆ ಹಾಸನದ ಸರ್ಕಾರಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಎವಿ ರಶ್ಮಿ ಅವರು ಹಾಸನ ಆಕಾಶವಾಣಿಯ ಕಾರ್ಯಕ್ರಮಗಳ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈಗ ಕೇಳಿ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರು ಹಾಸನ ಆಕಾಶವಾಣಿಯ ಕಾರ್ಯಕ್ರಮಗಳ ಕುರಿತಂತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದು ಹೀಗೆ. ಎಲ್ರಿಗೂ ನಮಸ್ತೆ. ಈ ಒಂದು ಅವಕಾಶ ನೀಡತಕ್ಕಂತ ಆಕಾಶವಾಣಿ ಕೇಂದ್ರಕ್ಕೆ ನನ್ನ ಧನ್ಯವಾದಗಳು. ಪ್ರಮುಖವಾಗಿ ನಮ್ಮ ರೇಡಿಯೋ ಕಾರ್ಯಕ್ರಮಗಳಿಗೆ ನಮ್ಮ ಕಾಲೇಜಿಂದ ಸಾಕಷ್ಟು ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದೀವಿ. ಆ ಪ್ರೋಗ್ರಾಮ್ನ ಸಾಮಾನ್ಯವಾಗಿ ರೈತರಿಗೆ ಮೀಸಲಿಟ್ಟಂತ ಸಮಯದಲ್ಲಿ ತುಂಬಾ ದಿನಗಳಿಂದನೇ ಮಾಲಿಕೆಗಳ ಮೂಲಕ ಬರ್ತಾ ಇದ್ದಾವೆ. ಆ ಮಾಲಿಕೆಗಳನ್ನ ಪುನಃ ಮತ್ತೆ ನಾವು ಒಂದು ಬುಕ್ಲೆಟ್ ರೀತಿ ಅಥವಾ ಬುಕ್ಗಳಾಗಿ ನಾವು ಪರಿವರ್ತಿಸಿ ಅದನ್ನು ಸಹ ರೈತರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಲ್ಲಿ ಕೆಲಸ ನಡೀತಾ ಇದೆ. ಹೌದು, ನಮ್ಮ ಜಾನುವಾರು ಅಥವಾ ಪಶುವೈದ್ಯಕೀಯ ಸಂಬಂಧಿಸಿದಂತ ಕಾರ್ಯಕ್ರಮಗಳನ್ನ ನಾವು ಖಂಡಿತವಾಗ್ಲೂ ಅವರಿಗೆ ಯಾವುದೇ ಸಂದರ್ಭದಲ್ಲೂ ಫೋನ್ ಮಾಡಿದಾಗ ರೈತರುಗಳು ನಮ್ಮ ಪ್ರೋಗ್ರಾಮ್ಗಳನ್ನ ಕೇಳಿದ ನಂತರ ಎಷ್ಟೊಂದು ಜನ ರೈತರುಗಳು ಮತ್ತೆ ಫೋನ್ ಮಾಡಿ ನಾವು ಯಾಕೆ ಅಂದ್ರೆ ಪಶುವೈದ್ಯಕೀಯ ಸೇವೆ ಹಳ್ಳಿಗಾಡು ಪ್ರದೇಶದಲ್ಲಿ ಒಂದ್ ಸ್ವಲ್ಪ ಕಡಿಮೆನೆ ಅಥವಾ ಒಂದ್ ಸ್ವಲ್ಪ ಲಭ್ಯತೆ ಕಡಿಮೆ ಇರೋದ್ರಿಂದ ಆ ಒಂದು ರೇಡಿಯೋ ಮೂಲಕ ಅವರು ಪಡೆದಂತ ಜ್ಞಾನನ ನಾವೇನ್ ಹೇಳಿರ್ತೀವಿ ಅದನ್ನ ಎಫೆಕ್ಟಿವ್ ಆಗಿ ಅವ್ರು ಯೂಸ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಮತ್ತೆ ನಮ್ಮ ನಂಬರ್ಗಳನ್ನೂ ಸಹ ಕೊಟ್ಟಿರ್ತೀವಿ. ಏನೇ ಡೌಟ್ ಇದ್ರು ನಮಗೆ ಫೋನ್ ಮಾಡಿ ನಮ್ಮ ಕಾಲೇಜಲ್ಲಿ ಇರ್ತಕ್ಕಂತ ಸೌಲಭ್ಯಗಳ ಬಗ್ಗೆ ಎಲ್ಲ ತಿಳಿಸಿರ್ತೀವಿ ನಾವು. ಹಾಗಾಗಿ ಅವರು ಈ ಒಂದು ರೇಡಿಯೋ ಮೂಲಕ ನಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಅಥವಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಈ ರೇಡಿಯೋ ಆಕಾಶವಾಣಿ ಏನಿದೆ ಇದು ತುಂಬಾ ವ್ಯವಸ್ಥಿತವಾಗಿ ರೈತರಿಗೆ ಹೆಲ್ಪ್ ಮಾಡ್ತಾ ಇದೆ. ಇದನ್ನ ನಾವು ನಮ್ಗೆ ಬಂದಿರತಕ್ಕಂತ ಮತ್ತೆ ಫೋನ್ ಮಾಡಿರತಕ್ಕಂತ ಅಥವಾ ನಮ್ಮನ್ನ ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡಿರೋ ಅಂತಹ ಆಧಾರದ ಮೇಲೆ ನಾನು ಇದು ಹೇಳ್ತಾ ಇರೋಂಥದ್ದು. ಮುಂಚೆ ಎಲ್ಲ ರೈತರಿಗೆ ಬರೀ ಬುಕ್ಗಳಿರ್ತಿತ್ತು ಅಥವಾ ಟಿವಿಲ್ ನೋಡ್ತಾ ಇದ್ರು ಕೆಲವು ಸತಿ, ಅಥವಾ ಬಾಯಿಂದ ಬಾಯಿಗೆ ಅವರು ಇನ್ಫಾರ್ಮೇಶನ್ಗಳನ್ನ ತಿಳಿತಾ ಇದ್ರು. ಆದ್ರೆ ಈ ರೇಡಿಯೋ ಕಾರ್ಯಕ್ರಮಗಳು ಅದರಲ್ಲೂ ನಮ್ಮ ಜಾನುವಾರು ಸಂಬಂಧಿತ ರೇಡಿಯೋ ಪ್ರೋಗ್ರಾಮ್ಗಳು ಬರ್ತಾ ಇರುವಾಗಿಂದ ರೈತರಿಗೆ ತುಂಬಾ ಹೆಲ್ಪ್ ಆಗಿದೆ. ಹಂಗಾಗಿ ಆಕಾಶವಾಣಿಯಲ್ಲಿ ಏನು ನಮ್ಮ ರೈತರಿಗೆ ಬೇಕಾದಂತ ಕೃಷಿ ಸಂಬಂಧಿ ಅಥವಾ ವೆಟರ್ನರಿಗೆ ಸಂಬಂಧದಂತ ಯಾವುದೇ ಮಾಹಿತಿನೂ ಇವರು ತುಂಬಾ ಕಂಪ್ಲೀಟ್ ಆಗಿ ಮತ್ತೆ ವಿಸ್ತಾರವಾಗಿ ಮಾಲಿಕೆಗಳ ಮೂಲಕ ಕೊಡ್ತಾ ಇದ್ದಾರೆ. ಹಂಗಾಗಿ ರೈತರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ತಾ ಇದೆ. ಮತ್ತೆ ಇವತ್ತು ಈ ಸಾವಯವ ಸಂತೆನೂ ಸಹ ಇಲ್ಲಿದೆ. ಹೌದು, ನಮ್ಮ ಈಗ ಪ್ರಸ್ತುತವಾಗಿ ನಮ್ಮ ಕೃಷಿಯಲ್ಲಿ ಸಾವಯವ ಕೃಷಿ ಅಥವಾ ಸಾವಯವ ಹೈನುಗಾರಿಕೆ ಅನ್ನೋದು ತುಂಬಾ ಮುಂದೆ ಪ್ರಚಲಿತಕ್ಕೆ ಬರ್ತಾ ಇರತಕ್ಕಂಥ ವಿಷಯ. ಅಂತ ಸಂದರ್ಭದಲ್ಲಿ ಆ ಒಂದು ಸಾವಯವ ರೈತರಿಗೆ ಬೆಂಬಲವಾಗಿ ಆಕಾಶವಾಣಿ ಖಂಡಿತವಾಗ್ಲೂ ವೇದಿಕೆ ಆಗುತ್ತೆ. ಇಲ್ಲಿ ನಾನು ಗಮನಿಸಿದಂತ ವಿಷಯ ಏನು ಅಂತ ಅಂದ್ರೆ, ನಮ್ಮ ರೈತರು ಎಲ್ಲರೂ ನಾನು ಸಾವಯವ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಸಾವಯವನು ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ, ಆದ್ರೆ ಅವರಿಗೆ ಅದಕ್ಕೆ ಬೆಲೆ ಏನು ಜಾಸ್ತಿ ಮಟ್ಟದಲ್ಲಿ ಸಿಗಬೇಕು. ಸಾವಯವ ಮಾಡಿದಾಗ ಅವರು ಒಂದು ಕೆಜಿ ಏನು ಮಾರಿದಾಗ ಅದಕ್ಕೆ ಜಾಸ್ತಿ ಬೆಲೆ ಸಿಗಬೇಕಾಗುತ್ತೆ, ಇಲ್ಲದೇ ಇದ್ರೆ ಅವರಿಗೆ ಪ್ರಾಫಿಟ್ ಆಗಲ್ಲ ಅಥವಾ ಅವರಿಗೆ ಲಾಸ್ ಆಗುತ್ತೆ ಅನ್ನ ಒಂದು ಸನ್ನಿವೇಶದಲ್ಲಿ ಅವರುಗಳು ಖಂಡಿತವಾಗ್ಲೂ ನಮ್ಮ ಆಕಾಶವಾಣಿಯಿಂದ ಅವ್ರು ಯಾವ ರೀತಿಯಾಗಿ ಅವರು ಸಾವಯವ ಕೃಷಿನ ಸರ್ಟಿಫಿಕೇಶನ್ ಮಾಡಿಸ್ಕೋಬೇಕು ಅಂದ್ರೆ ದೃಢೀಕರಣ ಮಾಡಿಸ್ಕೋಬೇಕು, ಮತ್ತೆ ದೃಢೀಕರಣ ಮಾಡಿರೋದು ಯಾವುದು, ಮಾಡಿಲ್ದಲೇ ಇರೋಂಥದ್ದು ಯಾವುದು, ಮತ್ತೆ ಜನಗಳು ಅಥವಾ ಪರ್ಚೇಸ್ ಮಾಡೋ ಅಂತವ್ರು ಕನ್ಸ್ಯೂಮರ್ಸ್ ಯಾವ ರೀತಿಯಾಗಿ ಸಾವಯವ ಕೃಷಿನ ಅಥವಾ ಪದಾರ್ಥಗಳನ್ನ ಅವರು ತಿಳಿಬಹುದು ಅನ್ನೋದ್ರ ಬಗ್ಗೆ ಒಂದು ಸರಮಾಲಿಕೆನ ಯಾವ್ದಾದ್ರು ಮಾಡಿದ್ರೆ ಖಂಡಿತ ಅಲ್ಲೂ ರೈತರಿಗೂ ಸಹ ಅವಕಾಶ ಒಳ್ಳೆ ಚಾನ್ಸ್ ಸಿಗುತ್ತೆ ತಿಳ್ಕೊಳ್ಲಿಕ್ಕೆ, ಮತ್ತೆ ಅದನ್ನ ಕನ್ಸ್ಯೂಮರ್ಸ್ ಗಳಿಗೂ ಯಾವ್ದು ತಪ್ಪು ಯಾವ್ದು ಸಾವಯವ ಅನ್ನೋದು ಬಗ್ಗೆ ನೀಟಾಗಿ ಅವ್ರಿಗೆ ಗೊತ್ತಾಗುತ್ತೆ. ಆ ರೀತಿಯಿಂದಾಗಿ ಈ ಒಂದು ಕಿಸಾನ್ ದಿವಸ್ ಏನಿದೆ, ಖಂಡಿತವಾಗ್ಲೂ ಈಗ ಡಿಜಿಟಲ್ ಎರಾ ಅಂತ ನಾವು ಮಾತಾಡ್ತೀವಿ ಈಗ ಏನು ಪ್ರಸ್ತುತ ದಿನಗಳನ್ನ, ಆದ್ರೂ ಸಹ ರೇಡಿಯೋ ಇವತ್ತು ಸಹ ಪ್ರತಿಯೊಬ್ಬರು ಮನೆಯಲ್ಲೂ ರೇಡಿಯೋ ಬರಬೇಕು, ಬರ್ತಾ ಇದೆ ಕಾಲಕ್ರಮೇಣ ಅದು ಆಗುತ್ತೆ ಖಂಡಿತವಾಗ್ಲೂ. ಯಾಕಂದ್ರೆ ಬೇರೆ ಮೀಡಿಯಾಗಳೆಲ್ಲ ತುಂಬಾ ಹಾರ್ಶ್ ಆಗಿ ಅಥವಾ ತುಂಬಾ ಗಲಿಬಿಲಿ ಮಾಡುವಂತ ಸಂದರ್ಭಗಳು ಜಾಸ್ತಿ, ಹಾಗಾಗಿ ರೇಡಿಯೋ ಖಂಡಿತವಾಗ್ಲೂ ಬರಬೇಕು, ಬರಲಿ. ಮತ್ತೆ ರೈತರಿಗೆ ಬೇಕಾದಂತಹ ಮತ್ತೆ ಸಾವಯವ ಕೃಷಿಗೆ ಪ್ರಸ್ತುತವಾಗಿ ಬೇಕಾಗಿರತಕ್ಕಂತ ಎಲ್ಲಾ ವಿಷಯಗಳನ್ನು ತಿಳಿಸ್ಲಿ. ಆ ನಿಟ್ಟಿನಲ್ಲಿ ನಮ್ಮ ಪಶುವೈದ್ಯಕೀಯ ಸೇವೆ ನಮ್ಮ ಕಾಲೇಜಿಂದ ನಾವುಗಳು ಸಂಪೂರ್ಣವಾಗಿ ಅವರಿಗೆ ಸಹಕಾರಿಯಾಗಿದ್ದೀವಿ. ಈ ಒಂದು ಸಂದರ್ಭಕ್ಕೆ ಮಾತಾಡಕ್ಕೆ ನನಗೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಇದುವರೆಗೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರು ಹಾಸನ ಆಕಾಶವಾಣಿಯ ಕಾರ್ಯಕ್ರಮಗಳ ಕುರಿತಂತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದನ್ನ ಆಲಿಸಿದರೆ. ರೈತ ಬಾಂಧವರೇ, ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಶಿವಶಂಕರ್ ಅವರು ರೇಡಿಯೋ ಕಾರ್ಯಕ್ರಮಗಳ ಕುರಿತು ಹೇಳಿದ ಅಭಿಪ್ರಾಯ ಹೀಗೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ರೇಡಿಯೋ ಕಿಸಾನ್ ದಿವಸ 2023 ಇವತ್ತೊಂದು ರೈತರಿಗೆ ಮಾಹಿತಿ ಕೊಡುವಂಥ ಮತ್ತು ನೇರ ರೈತರು ಮತ್ತು ವಿಜ್ಞಾನಿಗಳ ಸಂಬಂಧವನ್ನು ಕಲ್ಪಿಸಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಸುಮಾರು ಮೀನು ಸಾಕಾಣಿಕೆ ಬಗ್ಗೆ, ಮೌಲ್ಯವರ್ಧನೆ ಬಗ್ಗೆ ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದೀನಿ. ಸೊ ಈ ಕಾರ್ಯಕ್ರಮಗಳನ್ನು ಕೇಳಿ ಹಲವಾರು ರೈತರು ನನಗೆ ಮತ್ತೆ ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿ ಪಡೆದು ಅವರು ಸಹ ಇಂಥ ಒಂದು ವೃತ್ತಿಯನ್ನು ತೋರಿಸ್ಕೊಂಡಿದ್ದಾರೆ. ಸೊ ಇದು ಉಚಿತವಾದಂಥ ಬಡವರ ವಾಹಿನಿ ಅಂತ ಹೇಳ್ಬೋದು. ಯಾಕಂತಂದರೆ ನಾವು ಎಲ್ಲೇ ಪ್ರಯಾಣ ಮಾಡಿದ್ರು ಅಥವಾ ಮನೆಯಲ್ಲಿದ್ದರು ಅಥವಾ ಎಲ್ಲೇ ಒಂದು ಜಾಗದ ಕೂತ್ರೂ ಸಹ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಕೇಳ್ಬೋದು. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೈತರಿಗೆ ಉಪಯೋಗವಂಥ ಮಾಹಿತಿಯನ್ನು ಇದು ಕೊಡ್ತಾ ಇದೆ. ಸೊ ಇಂಥ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಬರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದೆ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಹೇಳೋದ್ ಮಾತನ್ನು ಮುಗಿಸ್ತೀನಿ. ಇದುವರೆಗೆ ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಎಂ ಶಿವಶಂಕರ್ ಅವರು ರೇಡಿಯೋ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದನ್ನ ಆಲಿಸಿದರೆ. ಈಗ ಕೇಳಿ ಮಾಹಿತಿ ಸಬಲೀಕರಣದ ಹೊಸ ಸಾಧ್ಯತೆಗಳು ಹಾಗೂ ಸವಾಲು. ಈ ಕುರಿತಂತೆ ಸಕಲೇಶಪುರ ತಾಲೂಕು ದೋಣಿಗಲ್ನಲ್ಲಿರುವ ಸಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕೆಎನ್ ಹರ್ಷ ಅವರಿಂದ ವಿಚಾರಗಳನ್ನ. ಮೂಲತಃ ಮಾಹಿತಿ ಅಂತ ವಿಚಾರ ಬಂದಾಗ ಈ ಮಾಹಿತಿಯ ಮೂಲಗಳನ್ನ ನಾವು ಹುಡುಕಬೇಕಾಗ್ತದೆ. ಮಾಹಿತಿ ಮೂಲಗಳು ಹಲವು, ಅದರಲ್ಲಿ ಪುಸ್ತಕ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ನಿಯತಕಾಲಿಕೆಗಳಾಗಿರ್ಬೋದು, ಇವೆಲ್ಲವನ್ನ ಮೀರಿ ಬಹಳ ಸುಲಭವಾಗಿ ಬಹಳ ಕ್ಷಿಪ್ರವಾಗಿ ಕೇಳಗನನ್ನ ಅಥವಾ ಓದುಗನನ್ನ ತಲುಪುವಂತ ಶಕ್ತಿ ಇರೋದು ಈ ದೃಶ್ಯ ಮಾಧ್ಯಮ, ಅದನ್ನು ಬಿಟ್ಟರೆ ಶ್ರವಣ ಮಾಧ್ಯಮ. ಅದರಲ್ಲಿ ದೂರದರ್ಶನ ಆಗಿರ್ಬೋದು ಅಥವಾ ಆಕಾಶವಾಣಿ ಆಗಿರ್ಬೋದು, ಇವು ಸಮಾಜದ ನಿರ್ಮಾಣಕ್ಕೆ ಅವರದೇ ಆದಂತ ದೊಡ್ಡ ಮಟ್ಟದ ಕೊಡುಗೆಯನ್ನ ಕೊಟ್ಟಿದೆ. ಇನ್ನು ವಿಚಾರದಲ್ಲಿ ಇನ್ನೊಂದು ಶಬ್ದ ಇದೆ, ಸಬಲೀಕರಣ ಅನ್ನೋದು. ಈ ಸಬಲೀಕರಣ ಅನ್ನೋದು ತುಂಬಾ ದೊಡ್ಡ ಪದ. ಸಮಾಜದ ಕಟ್ಟಕಡೆಯ ವ್ಯಕ್ತಿನ ಮುಖ್ಯವಾಹಿನಿಗೆ ತರೋದು ಸಮಾಜ ಮತ್ತೆ ಸರ್ಕಾರದ ಕರ್ತವ್ಯ. ಆ ವಿಚಾರವಾಗಿ ನಾವು ಆಲೋಚನೆ ಮಾಡಿದಾಗ ಆ ಕಟ್ಟಕಡೆಯ ವ್ಯಕ್ತಿಗೆ ತನ್ನ ಹಕ್ಕುಗಳನ್ನ ಏನು ಅಂತ ತಿಳಿಸ್ಕೊಟ್ಟಿದ್ದು RTI ಎನ್ನುವಂತ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ. ಅದೇ ರೀತಿ ಆತನ ಜ್ಞಾನ ಕೂಡ ಇಂಪ್ರೂವ್ ಆಗಬೇಕು ಅಂದ್ರೆ ಸಣ್ಣ ಪೀಳಿಗೆಯಿಂದ ದೊಡ್ಡ ಪೀಳಿಗೆ ತನಕ. ಆ ವಿಚಾರವಾಗಿ ಅವನನ್ನ ಸಬಲೀಕರಣಗೊಳಿಸಿದ್ದು ಮತ್ತೆ RTE ರೈಟ್ ಟು ಎಜುಕೇಶನ್ ಅನ್ನುವಂತ ಕಾಯ್ದೆ. ಈ ಎರಡೂ ಕಾಯ್ದೆಗಳ ಫಲಪ್ರದವಾಗಿ ಇವತ್ತು ಬಹಳಷ್ಟು ಜನಗಳಿಗೆ ಮಾಹಿತಿ ತಮ್ಮ ಉಗ್ರನ ಅಂಚಿನಲ್ಲಿ ತುದಿ ಬೆರಳಿನಲ್ಲಿ ಸಿಗ್ತಾ ಇದೆ. ಇದು ಒಂದು ಆಯಾಮ. ಎರಡನೇ ಆಯಾಮನ ನಾವು ಗಮನಿಸೋದಾಯಿತು ಅಂತಂದ್ರೆ ಇದು ನಡೆದು ಬಂದಂತಹ ದಾರಿನ ನಾವು ನೋಡೋಣ. ನನ್ನ ಈ ಇಷ್ಟು ಮಾತುಗಳನ್ನ ನಾವು ಕೃಷಿಕ ವಿಚಾರವಾಗಿ ಅಥವಾ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಾವು ಗಮನಿಸೋದಾಯಿತು ಅಂದ್ರೆ ಸ್ವಾತಂತ್ರ್ಯದ ನಂತರದಲ್ಲಿ ನಮ್ಮಲ್ಲಿ ಅಪೌಷ್ಟಿಕತೆ, ಆಹಾರದ ಸುಭದ್ರತೆ ಇರಲಿಲ್ಲ, ಅದರ ಜೊತೆಗೆ ನಮಗೆ ಅನಕ್ಷರತೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಆದಂತಹ ಸಂಶೋಧನೆಗಳನ್ನ ನಾವು ರೈತರ ತನಕ ತಲುಪಿಸೋದ್ರಲ್ಲಿ ವಿಸ್ತರಣಾ ವಿಭಾಗ ಏನಿತ್ತು ಅದಕ್ಕೆ ದೊಡ್ಡ ಚಾಲೆಂಜ್ ಇತ್ತು. ಹಾಗಾಗಿ ಇವತ್ತು ನಾವು ಸ್ಕೂಲ್ಗಳಲ್ಲಿ ಬಹುಶಃ ನೋಡಬಹುದು ಕಲಿನಲ್ಲಿ ನೋಡಿ ಕಲಿ ಮಾಡಿ ತಿಳಿ ಅನ್ನುವಂಥ ಕಾನ್ಸೆಪ್ಟ್ಸ್ಗಳನ್ನ ಅವತ್ತೇ ನಮ್ಮ ವಿಸ್ತರಣಾ ವಿಭಾಗದವರು ಕೃಷಿಯಲ್ಲಾಗಿರುವಂಥ ಸಂಶೋಧನೆಗಳನ್ನ ರೈತರಿಗೆ ಮನಮುಟ್ಟೋ ರೀತಿ ತಲುಪಿಸೋದಕ್ಕೆ ಫೀಲ್ಡ್ ಡೆಮಾನ್ಸ್ಟ್ರೇಷನ್ ಆಗ್ಬೋದು, ಕ್ಷೇತ್ರೋತ್ಸವ ಆಗ್ಬೋದು, ರೈತರ ಪ್ರವಾಸ ಕಾರ್ಯಕ್ರಮಗಳಾಗ್ಬೋದು ಅಥವಾ ಫೀಲ್ಡ್ಗಳನ್ನಾಗ್ಬೋದು, ಈ ಥರ ವಿಚಾರಗಳನ್ನು ಮಾಡಿಕೊಂಡು ಬಹಳ ಅವರ ಮನಮುಟ್ಟುವ ಹಾಗೆ ಅವರಿಗೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಬಂದರು. ಆ ವಿಚಾರಕ್ಕೆ ಗಮನಿಸಿದಾಗ ಆಕಾಶವಾಣಿಯ ಕೃಷಿ ರಂಗ ಆಗ್ಬೋದು ಅಥವಾ ದೂರದರ್ಶನದ ಕೃಷಿ ದರ್ಶನ ಆಗ್ಬೋದು, ವಿಶ್ವವಿದ್ಯಾನಿಲಯಗಳು ಹೊರತರುತ್ತಿದ್ದಂಥ ನಿಯತಕಾಲಿಕೆಗಳಾಗಿದ್ದಂಥ ಕೃಷಿ ಮುನ್ನಡೆ ಆಗಿರ್ಬೋದು ಅಥವಾ ತೋಟಗಾರಿಕಾ ವಾಣಿ ಆಗಿರ್ಬೋದು, ಅದೇ ರೀತಿ ಖಾಸಗಿ ಸಂಸ್ಥೆಗಳು ತರ್ತಾ ಇದ್ದಂಥ ಅಡಿಕೆ ಪತ್ರಿಕೆ, ಮೇಟಿ ವಿದ್ಯೆ, ಕೃಷಿಕ, ಬೆಳೆಗಾರ, ಮತ್ತು ಸ್ಪೈಸ್ ಬೋರ್ಡು, ಕಾಡಮಂ ಬೋರ್ಡು ಅಥವಾ ಕಾಫಿ ಬೋರ್ಡು, ಮತ್ತು ನಮ್ಮ ಕೊಕೊನಟ್ ಬೋರ್ಡ್, ಇವೆಲ್ಲ ತರ್ತಾ ಇದ್ದಂಥ ನಿಯತಕಾಲಿಕಗಳು ರೈತನಿಗೆ ಸಕಾಲದಲ್ಲಿ ಸೂಕ್ತವಾದಂಥ ಮಾಹಿತಿಯನ್ನು ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ತಲುಪಿಸೋದ್ರಲ್ಲಿ ತುಂಬ ದೊಡ್ಡದಾದಂಥ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದೆ. ಇದಿಷ್ಟು ನಮಗೆ ಸಾಂಪ್ರದಾಯಿಕ ಪದ್ಧತಿಗಳನ್ನ ಪರಿಚಯಿಸಿದರೆ ಇನ್ನೂ ಒಂದು ಭಾಗ ಇದೆ, ಅದು ಅಸಾಂಪ್ರದಾಯಿಕ ಪದ್ಧತಿ ಅಂತ ನಾವು ಗಮನಿಸೋದಾಯಿತು ಅಂತಂದರೆ 90ರ ದಶಕದ ನಂತರದಲ್ಲಿ ಆದಂಥ ಬದಲಾವಣೆಗಳಿವು. ಅದು FM ರೇಡಿಯೋ ಆಗಿರ್ಬೋದು ಅಥವಾ ಈ ಶತಮಾನದ ಬಹಳ ದೊಡ್ಡ ಆವಿಷ್ಕಾರ ಆದಂಥ ಕಂಪ್ಯೂಟ್ರು, ಅದರ ಜೊತೆಯಲ್ಲೇ ಬಂದಂಥ ಇಂಟರ್ನೆಟ್ಟು, ಅದರ ಜೊತೆಯಲ್ಲೇ ಬಂದಂಥ ಮೊಬೈಲ್ಗಳು, ಆ ಮೊಬೈಲ್ನೊಳಗೆ ಇವತ್ತು ಇಡೀ ವಿಶ್ವವನ್ನು ಅಡಗಿಸುವಂಥ ಶಕ್ತಿಯನ್ನು ನಮಗೆ ವಿಜ್ಞಾನ ತಂತ್ರಜ್ಞಾನ ಕೊಟ್ಟಿದೆ. ಇವುಗಳ ಜೊತೆಯಲ್ಲಿ ಬಂದಂಥ ದೊಡ್ಡ ಶಕ್ತಿ ಅಂತಂದರೆ ಸಮೂಹ ಮಾಧ್ಯಮಗಳು ಅಥವಾ ಸಾಮಾಜಿಕ ಮಾಧ್ಯಮಗಳು, ಉದಾಹರಣೆಗೆ ಫೇಸ್ಬುಕ್ ಆಗ್ಬೋದು, ವಾಟ್ಸಪ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಇತ್ತೀಚೆಗೆ ಬಂದಂಥ ಕ್ಲಬ್ ಹೌಸ್ ಅನ್ನುವಂಥ ಕಾನ್ಸೆಪ್ಟ್ ಆಗ್ಬೋದು, ಇವುಗಳಲ್ಲಿ ಒಂದು ನಿರ್ದಿಷ್ಟ ವಿಚಾರವಾಗಿ ಬೇಕಾಗಿರುವಂಥ ಚರ್ಚೆಗಳು, ವಿಚಾರಗಳು ಬಹಳ ಬೇಗ ಕೇಳುಗನನ್ನ ಅಥವಾ ಓದುಗನನ್ನ ತಲುಪಿಸುವಂತ ಒಂದು ವ್ಯವಸ್ಥೆ ನಮಗೆ ಈ ವಿಜ್ಞಾನ ತಂತ್ರಜ್ಞಾನದ ಮುಖಾಂತರ ಆಗಿದೆ. ಆದರೆ ಇಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು, ಈ ಎರಡೂ ಮಾಧ್ಯಮಗಳಲ್ಲಿರುವಂತಹ ದೊಡ್ಡ ವ್ಯತ್ಯಾಸ ಏನಪ್ಪ ಅಂದ್ರೆ, ಈ ಹಿಂದೆ ನಾವೇನು ಹೇಳ್ತಾ ಇದ್ವಿ, ಕೆಲವೊಂದು ಕಡೆ ಏನಾಗ್ತದೆ, ಕೆಲವೊಂದು ವೃತ್ತ ಪತ್ರಿಕೆಗಳು ಕೃಷಿಗೋಸ್ಕರನೇ ಮೀಸಲಿಟ್ಟಿರುವಂತಹ ಅಂಕಣಗಳು ಇರ್ತಿತ್ತು, ಅದೇ ರೀತಿ ಒಂದು ಸಂಪುಟವನ್ನು ಕೂಡ ಮೀಸಲಿಟ್ಟಂತ ದಿನಪತ್ರಿಕೆಗಳಿತ್ತು, ಅದರ ಜೊತೆಗೆ ಯೂನಿವರ್ಸಿಟಿಗಳಿಂದ ಹೊರಬರ್ತಾ ಇದ್ದಂತ ನಿಯತಕಾಲಿಕಗಳು, ಕೃಷಿ ಕಾರ್ಯಕ್ರಮಗಳು ನಮ್ಮ ಆಕಾಶವಾಣಿಯಿಂದ ಬರುವಂತದ್ದು ಅಥವಾ ದೂರದರ್ಶನದಲ್ಲಿ ಬರುವಂತದ್ದು, ಇವೆಲ್ಲ ನಿಖರತೆ, ಸ್ಪಷ್ಟತೆ, ಸ್ಫುಟತೆ ಇವುಗಳಿಗೆ ತುಂಬಾ ಹೆಸರುವಾಸಿಯಾಗಿತ್ತು. ಅದೇ ಬದಲಾದಂತಹ ಕಾಲಮಾನದಲ್ಲಿ ನಮಗೆ ಬಂದಂತ ಈ ಬಳುವಳಿ ಏನಿದೆ, ಸಮೂಹ ಮಾಧ್ಯಮ ಆಗ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಆಗ್ಬೋದು, ಇದರಲ್ಲಿ ಯಾವುದೇ ರೀತಿಯಾದಂಥ ಸಾಮಾಜಿಕ ಜವಾಬ್ದಾರಿ ಅಥವಾ ಆ ವಿಷಯದ ನಿಖರತೆಗೆ ಬೇಕಾಗಿರುವಂತಹ ಕಾನೂನಿನ ಮಾರ್ಪಾಡುಗಳನ್ನ ಮರೆತು ಈ ವಿಚಾರಗಳನ್ನ ಪ್ರಸಾರ ಮಾಡಬೇಕಾಗಿ ಬಂತು. ಹಾಗಾಗಿ ಈ ವಸ್ತುನಿಷ್ಠ ನಿಖರ ಪ್ರಕಟಣೆ ಅನ್ನೋದೇನಿದೆ, ಅದು ನಮ್ಮ ಈ ಹಳೆ ಸಂಪ್ರದಾಯಬದ್ಧ ಮಾಹಿತಿ ಮೂಲಗಳಲ್ಲಿ ತುಂಬಾ ಅಡಕವಾಗಿತ್ತು ಮತ್ತೆ ಅಲ್ಲಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂತ ಜನಗಳಲ್ಲಿ ಕೈಲಿತ್ತು. ಎರಡನೇದಾಗಿ ಹೊಸ ಆಯಾಮಗಳನ್ನ ನಾವು ಗಮನಿಸ್ತಾ ಹೋಯ್ತು ಅಂತಂದ್ರೆ ಏನಾಗ್ತದೆ ಅಂದ್ರೆ, ನಮ್ಗೆ ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಗಮನಿಸೋಣ. ಹೊಸ ಆವಿಷ್ಕಾರಗಳು ನಮಗೆ ಈ ಜಾಗತೀಕರಣದ ನಂತರ ಏನು ಕೃಷಿಗೆ ತೋರ್ಪಡಿಸ್ತು, ಅದು ಉದಾಹರಣೆಗೆ ಫರ್ಟಿಗೇಷನ್ ಸಿಸ್ಟಮ್ ಆಗಿರ್ಬೋದು, ರಸಾವರಿ ಪದ್ಧತಿ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಬಹಳ ಪ್ರಚಲಿತವಿರುವಂತಹ ಡ್ರೋನ್ ಮುಖಾಂತರ ಬೆಳೆಗಳಿಗೆ ಸಿಂಪಡಣೆ ಮಾಡುವಂತದ್ದಾಗಿರ್ಬೋದು, ಅಥವಾ ಹೊಸ ಬೆಳೆಗಳು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತಾರೆ, ಅದಾದ ನಂತರ ಬೆಣ್ಣೆಹಣ್ಣು, ಈ ತರ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಈ ಎಲ್ಲಾ ಬದಲಾವಣೆಗಳು ನಾವು ಹಳೆ ಜಾಡನ್ನೇ ನೆಚ್ಚಿಕೊಂಡಿದ್ದರೆ ಅದನ್ನ ಜನರಿಗೆ ತಲುಪಿಸಲಿಕ್ಕೆ ಬಹಳ ಹೊತ್ತಿಡಿತಾ ಇತ್ತು. ಇಂಟರ್ನೆಟ್ ಅಥವಾ ಈ ಸಮೂಹ ಮಾಧ್ಯಮಗಳಿಂದಾಗಿ ನಮಗೆ ಅವು ಬಹಳ ಕಡಿಮೆ ಸಮಯದಲ್ಲಿ ನಮಗೆ ಬಳಕೆದಾರರನ್ನ ತಲುಪಿಸಲಿಕ್ಕೆ ಒಂದು ಅವಕಾಶ ಆಯಿತು. ಈ ಬರೇ ಮಾಹಿತಿ ವಿನಿಮಯ ಅನ್ನೋದು ಮಾತ್ರ ಬರಲಿಲ್ಲ, ತಂತ್ರಜ್ಞಾನಗಳು ಏನಿದ್ದಾವೆ ಅದನ್ನ ನಾವು ಯಾವ ರೀತಿ ಬಳಸ್ಕೋಬಹುದು ಅನ್ನುವಂಥ ಒಂದು ವಿಚಾರವನ್ನ ಕೂಡ ನಮ್ಮ ರೈತರಿಗೆ, ಕೃಷಿಕರಿಗೆ ಈ ಮಾಧ್ಯಮಗಳು ತಲುಪಿಸಿದ್ದಾವೆ ಅಥವಾ ಸುದ್ದಿ ಮೂಲಗಳು ತಲುಪಿಸಿದ್ದಾವೆ. ಈ ರೀತಿಯಾಗಿ ಒಂದು ದೇಶದ ಆರ್ಥಿಕ ಪ್ರಗತಿ, ಆಹಾರ ಭದ್ರತೆ ಹಾಗೂ ವಿದೇಶ ವಿನಿಮಯದ ಮೇಲೆ ಕೂಡ ಈ ಮಾಹಿತಿ ಮೂಲಗಳು ಅಥವಾ ಮಾಹಿತಿ ಸಬಲೀಕರಣದಿಂದಾಗಿ ಬಹಳ ದೊಡ್ಡ ಮಟ್ಟದ ಸಾಧನೆ ತೆರೆಮರೆಯಲ್ಲೇ ನಡೀತಾ ಇದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ಆಹಾರ ಭದ್ರತೆಯನ್ನೇನೋ ನಾವು ಸಾಧಿಸಿದ್ವಿ, ಇವತ್ತು ಆಹಾರ ಭದ್ರತೆಯನ್ನ ಮೀರಿದಂತ ಹೊಸ ಕಾನ್ಸೆಪ್ಟ್ ಹುಟ್ಟಾಕಿದೆ, ಅದು ಆಹಾರ ಸುರಕ್ಷತೆ, ಫುಡ್ ಸೇಫ್ಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಫುಡ್ ಸೇಫ್ಟಿ ವಿಚಾರವಾಗಿ ಕೂಡ ನಮ್ಮ ಇತ್ತೀಚಿನ ಮಾಧ್ಯಮಗಳು ಅಥವಾ ಇತ್ತೀಚಿನ ಮಾಹಿತಿ ಮೂಲಗಳು ತುಂಬಾ ಅಚ್ಚುಕಟ್ಟಾದಂತಹ ರೀತಿಯಲ್ಲಿ, ಜವಾಬ್ದಾರಿಯುತ ರೀತಿಯಲ್ಲಿ ಮಾಹಿತಿಯನ್ನ ಓದುಗರಿಗೆ ಮತ್ತೆ ಕೇಳುಗರಿಗೆ ತಲುಪಿಸ್ತಾ ಇದೆ. ಈ ಹಿಂದೆ ಒಬ್ಬ ರೈತ ಸಂತೆಗೆ ಹೋಗಿ ಅವನ ಸಾಮಾನನ್ನು ಮಾರ್ಬೋದಿತ್ತೆ ಹೊರತು ಅದನ್ನ ವಿದೇಶಕ್ಕೆ ರಫ್ತು ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ವಿದೇಶಕ್ಕೂ ಕೂಡ ನೀನು ರಫ್ತು ಮಾಡಬಹುದು ಅನ್ನುವಂತ ಪರಿಕಲ್ಪನೆಯನ್ನ ಜಾಗತೀಕರಣದ ನಂತರದಲ್ಲಿ ದಿನಗಳಲ್ಲಿ ರೈತನಿಗೆ ಪರಿಚಯ ಮಾಡಿಕೊಟ್ಟಿದ್ದಂತೆ ಈ ಎಲ್ಲಾ ರೀತಿಯ ಮಾಹಿತಿ ಮೂಲಗಳು. ಹಾಗಾಗಿ ರೈತ ಒಬ್ಬನೇ ಮಾಡಲಿಕ್ಕಾಗೋದಿಲ್ಲ, ನಿನ್ನೊಂದು ಒಕ್ಕೂಟದ ಕಲ್ಪನೆ ಬರಬೇಕು. ನಿನ್ನ ಒಕ್ಕೂಟ ಕಲ್ಪನೆಯಲ್ಲಿ ನೀನು ಜಾಗತಿಕ ಮಟ್ಟವನ್ನು ಬಹಳ ಸುಲಭವಾಗಿ ತಲುಪಬಹುದು, ಜಾಗತಿಕ ಮಟ್ಟದಲ್ಲಿ ನಿನ್ನ ಪಾದದ ಗುರುತುಗಳನ್ನ ಹಾಗೆ ಬಿಟ್ಟು ಬರಬಹುದು ಅನ್ನುವಂಥ ಆಲೋಚನೆಗಳನ್ನು ತಿಳಿಸಿ ರೈತನನ್ನು ಆತನ ಜ್ಞಾನದ ವಿಚಾರದಲ್ಲಿ ಪ್ರಬಲನಾಗಿ ಮಾಡಿದ್ವು, ಆತನ ತಾಂತ್ರಿಕತೆ ವಿಚಾರವಾಗಿ ಪ್ರಬಲನಾಗಿ ಮಾಡಿತು, ಆರ್ಥಿಕವಾಗಿ ಕೂಡ ಇವನನ್ನು ಪ್ರಬಲನಾಗಿ ಮಾಡೋದರಲ್ಲಿ ಈ ಮಾಹಿತಿ ಮೂಲ ಅಥವಾ ಮಾಹಿತಿ ಸಬಲೀಕರಣ ಅನ್ನುವಂಥದ್ದು ಬಹಳ ದೊಡ್ಡ ಕೊಡುಗೆಯನ್ನೇ ನೀಡಿದೆ. ಅದರ ಜೊತೆಯಲ್ಲಿ ನಾವು ಒಂದು ವಸ್ತುವನ್ನ ರಫ್ತು ಮಾಡ್ತೀವಿ ಅಂತಂದು ಮಾತ್ರಕ್ಕೆ ನನ್ನ ಹತ್ರ ಇರೋ ಪದಾರ್ಥನ ರಫ್ತು ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನ ಆಮದು ಮಾಡಿಕೊಳ್ಳುವಂಥ ದೇಶಗಳ ಕೆಲವೊಂದು ನಿಬಂಧನೆಗಳಿರ್ತದೆ, ಆ ಕಟ್ಟುಪಾಡುಗಳೇನು ಅನ್ನೋದನ್ನು ಕೂಡ ರೈತ ಅರ್ತ್ಕೊಂಡಾಗ ಅದಕ್ಕೆ ತಕ್ಕನಾದಂಥ ಬೆಳೆ ರೂಪುರೇಷೆಗಳನ್ನು ಆತ ಸಿದ್ಧಪಡಿಸ್ಕೋತಾನೆ. ಹಾಗಾಗಿ ಈ ಮಾಹಿತಿ ಮೂಲ, ಮಾಹಿತಿ ಸಬಲೀಕರಣದ ಫಲವಾಗಿ ನಮಗೆ ಈ ಥರದ ವಿಚಾರಗಳು ಕೂಡ ಕಂಡುಬಂದಿದೆ. ಆದರೆ ಇದಿಷ್ಟು ಜೊತೆಗೆ ಬಹಳ ದೊಡ್ಡ ಮಟ್ಟದ ಚಾಲೆಂಜ್ಗಳು ಅಥವಾ ನಮಗೆ ಇರುವಂಥ ವಿಚಾರಗಳಲ್ಲಿ ದೊಡ್ಡ ಮಟ್ಟದ ಸವಾಲುಗಳು ಕೂಡ ಇದ್ದಾವೆ. ಒಂದು ಹೊಸ ಹಣ್ಣನ್ನು ಪರಿಚಯ ಮಾಡಿದಾಗ ಇದು ವಿಟಮಿನ್ ಸಿನಲ್ಲಿ ದೊಡ್ಡ ಆಗರವಾಗಿದೆ ಅಥವಾ ಇದು ಸರ್ವರೋಗಕ್ಕೂ ಮದ್ದು ಅನ್ನುವಂಥ ಮಿಸ್ಲೀಡಿಂಗ್ ಜಾಹೀರಾತುಗಳು ಏನಿದೆ ಸಮೂಹ ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ದಯವಿಟ್ಟು ಕೇಳುಗರಲ್ಲಿ ಒಂದು ಮನವಿ ಏನಪ್ಪ ಅಂತಂದರೆ, ಯಾವುದೇ ಆಹಾರ ಪದಾರ್ಥ ಆಗ್ಬೋದು, ಯಾವುದೇ ಔಷಧಿ ಆಗ್ಬೋದು, ಅದಕ್ಕೆ ಮ್ಯಾಜಿಕ್ ಮಾಡೋ ಶಕ್ತಿ ಇಲ್ಲ. ಲೋಕಲ್, ನಿಮ್ಮ ಪ್ರದೇಶದಲ್ಲಿ ಲೋಕಲಿ ನಿಮ್ಗೆ ಏನು ಸಿಗ್ತಾ ಇದೆಯಲ್ಲ ಅದನ್ನ ಬಳಸೋದ್ರಲ್ಲಿ ಬಹಳ ಮೂಲ. ಉದಾಹರಣೆಗೆ ವಿಟಮಿನ್ ಸಿ ಆಗರ ಅಂತ ಹೇಳಿ ಕಿವಿ ಹಣ್ಣನ್ನ ಪ್ರಚಾರ ಮಾಡಿದಂತ ಒಂದು ಕಾಲ ಇತ್ತು. ಯಾವಾಗ ನಮಗೆ ಡೆಂಗ್ಯೂ ರೋಗ ಜಾಸ್ತಿ ಇತ್ತು, ಡೆಂಗ್ಯೂ ಕಾಯಿಲೆ, ಆ ಟೈಮ್ನಲ್ಲಿ ನಾವು ವಿಟಮಿನ್ ಸಿ ಆಗರವನ್ನ ಹುಡುಕ್ತಾ ಹೋದ್ರೆ ನಮ್ಮ ಮನೆ ಹಿತ್ತಲಲ್ಲೋ ಅಥವಾ ಡಬ್ಬಿನಲ್ಲೋ ಇತ್ತು. ನಮಗೆ ಬಹಳ ಮುಖ್ಯವಾಗಿ ನಿಂಬೆ ಹಣ್ಣು, ಕಿತ್ತಲೆ ಹಣ್ಣು, ಈ ಹಿರಳಿಕಾಯಿ ಇಂಥವು ಅದರ ಖನಿಜ, ವಿಟಮಿನ್ ಸಿ ಖನಿಜ. ಅದೇ ರೀತಿ ರೈತರಿಗೆ ಡಿಫಾರೆಸ್ಟೇಷನ್ ಪ್ರೋಗ್ರಾಮು ಮತ್ತೆ ಅರಣ್ಯಗಳನ್ನ ನೀವು ಬೆಳೆಸಿ ಹೊಸ ತಳಿಯ ಗಿಡಗಳನ್ನು ಹಾಕಿ ಅಂತ ಹೇಳಬೇಕಾದ್ರೆ ಎಲ್ಲೋ ಆದಂಥ ಒಂದು ಯಶೋಗಾದೆಯನ್ನು ಎಲ್ಲ ಕಡೆ ಇದೇ ಆಗತ್ತೆ ಅಂತ ಹೇಳಿ ಸಂಪತ್ಭರಿತವಾದಂಥ ಅಥವಾ ಫಲವತ್ತಾದಂಥ ಭೂಮಿನಲ್ಲಿ ಬೆಳೆಗಳನ್ನು ಬೆಳೆಯುವಂಥ ಭೂಮಿಗಳಲ್ಲಿ ಅಕೇಶಿಯಾ ಅನ್ನುವಂಥ ಜಾತಿ ಮರಗಳನ್ನು ಬೆಳೆಸೋದಾಗಲಿ ಅಥವಾ ನೀಲಗಿರಿ ಜಾತಿ ಮರಗಳನ್ನು ಬೆಳೆಸೋದಾಗಲಿ ಸರ್ವೆ ಮರಗಳನ್ನು ಬೆಳೆಸುವಂಥ ಕಾರ್ಯಕ್ರಮಗಳನ್ನು ಕೆಲವೊಂದು ಸತಿ ಈ ಒಂದು ಜವಾಬ್ದಾರಿ ಇಲ್ಲದೇ ಇರುವಂತಹ ಮಾಹಿತಿ ಮೂಲಗಳು ಮಾಡೋದ್ರಿಂದ ಆಗುವಂಥ ಅನಾಹುತಗಳು ಪರಿಸರದ ಮೇಲೂ ಆಗ್ತದೆ, ಮತ್ತು ಆನ್ ಲಾಂಗ್ ರನ್ ರೈತನ ಆರ್ಥಿಕತೆ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ನಾವು ಈ ಎಲ್ಲ ವಿಚಾರಗಳನ್ನು ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕು. ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಮಾಧ್ಯಮಗಳು ಒಬ್ಬ ಮನುಷ್ಯನಲ್ಲಿ ಹೊಸ ಥರದ ಆಲೋಚನೆಗಳು ಮತ್ತು ಆತ ವಿವೇಚನೆ ಕೂಡಿದ ವ್ಯಕ್ತಿತ್ವದಿಂದ ಅದನ್ನು ವಿಮರ್ಶೆ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕೇ ಹೊರತು ನೇರವಾಗಿ ತೀರ್ಮಾನವನ್ನು ಕೊಡಬಾರ್ದು. ಆ ವಿಚಾರದಲ್ಲಿ ನಾನು ಎರಡೂ ಕೈಯನ್ನು ಎತ್ತು ಮುಗಿಯೋ ವಿಚಾರವಾಗಿ ಹೇಳೋದೇನಪ್ಪ ಅಂತಂದರೆ ಈ ದೂರದರ್ಶನ ಮತ್ತು ನಮ್ಮ ಆಕಾಶವಾಣಿ ಎನ್ನುವಂಥ ಎರಡು ಮಾಧ್ಯಮಗಳೇನಿದ್ದಾವೆ ಅವು ಎಂದಿಗೂ ಕೂಡ ತೀರ್ಮಾನವನ್ನು ತೀರ್ಪನ್ನ ಕೊಡಲಿಲ್ಲ. ತೀರ್ಮಾನ ತೀರ್ಪನ್ನು ಅವ್ರಗಳ ವಿವೇಚನೆಗೆ ಬಿಡ್ತಾ ಬಂತು. ಅವ್ರುಗಳು ಕೇವಲ ಸುದ್ದಿಯನ್ನು ರವಾನೆ ಮಾಡಿದರು ಅಥವಾ ವರದಿ ಮಾಡಿದ್ರು. ಹಾಗಾಗಿ ಈ ಸಾಮಾಜಿಕ ಮಾಧ್ಯಮಗಳಾಗಿರ್ಬೋದು, ಸಮೂಹ ಮಾಧ್ಯಮಗಳಾಗಿರ್ಬೋದು, ದೃಶ್ಯ ಮಾಧ್ಯಮಗಳಾಗಿರ್ಬೋದು ಇವತ್ತು ಮಾಹಿತಿ ಖನಿಜಗಳಾಗಿದ್ದಾವೆ. ಮತ್ತು ಇವತ್ತು ಬಹಳಷ್ಟು ಜನ ಇಲ್ಲಿ ಸ್ಟೂಡೆಂಟ್ಸ್ಗಳು ಕೂಡ ಬಂದಿದ್ದೀರಿ, ವಿದ್ಯಾರ್ಥಿಗಳು. ಬಹುಶಃ ನಮ್ಗಳಿಗೆಲ್ಲ ನಾವು ಎಮ್ ಎಸ್ ಸಿ ಮಾಡಬೇಕಾದ್ರೆ ಈ ಇಂಟರ್ನೆಟ್ ಅನ್ನೋದು ಆಗಷ್ಟೇ ವಸ್ತು, ಮತ್ತು ನಮ್ಮ ಖರ್ಚಿನ ಮೀರಿದ್ದಂಥದ್ದು. ಲೈಬ್ರರಿಗಳಿಗೆ ಹೋಗಬೇಕಾಗಿತ್ತು, ಗ್ರಂಥಾಲಯದಲ್ಲೇ ಪುಸ್ತಕಗಳನ್ನ ಹುಡುಕಬೇಕಾಗಿತ್ತು, ಏನನ್ನೋ ಹುಡುಕಕ್ಕೆ ಹೋದಾಗ ಮತ್ತಿನ್ನೇನೋ ಸಿಗ್ತಿತ್ತು. ಹಾಗಾಗಿ ನಮಗೆ ಒಂದರ ಜೊತೆ ಮತ್ತೊಂದು ಲಾಭ ಆಗ್ತಿತ್ತು. ಇವತ್ತೇನಾಗಿದೆ, ಇಂಟರ್ನೆಟ್ ಮೇಲೆ ನಾವು ಸಂಪೂರ್ಣವಾಗಿ ಅವಲಂಬಿತರಾಗಿರೋದ್ರಿಂದ ನಿಮಗೆ ನೇರವಾಗಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ನು ಇಮಿಡಿಯೇಟಾಗಿ ಸಿಗ್ಬೋದು. ಆದರೆ ಒಬ್ಬ ವ್ಯಕ್ತಿಯ ಹುಡುಕುವಿಕೆಯ ಖಾಸಗಿತನ ಅನ್ನೋದೇನಿದೆ ಅದನ್ನು ಬಿಗ್ ಡಾಟಾ ರೂಪದಲ್ಲಿ ನಿಮ್ಮ ಖಾಸಗಿತನದ ಹರಣ ಆಗ್ತಾ ಇದೆ. ಇದು ಬಹಳ ಮುಖ್ಯ. ಎರಡನೇದಾಗಿ ಸಾಂಪ್ರದಾಯಿಕವಾಗಿ ಯೋಚನೆ ಮಾಡೋದಿತ್ತು ಅಂತಂದರೆ ಯಾರು ದೂರದರ್ಶನ ಮತ್ತು ಆಕಾಶವಾಣಿ ಕೇಳುಗರಿದ್ದೀರಿ ಅವರುಗಳಿಗೆಲ್ಲ ಅಲ್ಲಿ ಬರುವಂಥ ಭಾಷೆ ಮೇಲೆ ಒಂದು ದೊಡ್ಡ ಮಟ್ಟದ ಅಭಿಮಾನ ಇದೆ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಅಥವಾ ವಿಜುವಲ್ ಮೀಡಿಯಾ ಆಗಿರ್ಬೋದು, ಸಮೂಹ ಮಾಧ್ಯಮಗಳಾಗಿರ್ಬೋದು, ಬರ್ತಾ ಇರುವಂಥ ಭಾಷೆಗಳನ್ನು ನಾವು ಗಮನಿಸಿದರೆ ಒಂದು ಭಾಷೆ ಉಳಿಯೋದು, ಒಂದು ಭಾಷೆ ಬೆಳೆಯೋದು, ಆ ಭಾಷೆ ಪ್ರಬಲವಾಗೋದು ಕೂಡ ಈ ಮಾಧ್ಯಮದ ಮೂಲಗಳಿಂದ ಆಗುತ್ತೆ ಅನ್ನೋದನ್ನು ನಾವು ಧೈರ್ಯವಾಗಿ ಹೇಳ್ಬೋದು. ಹಾಗಾಗಿ ಜವಾಬ್ದಾರಿಯುತ ಮಾಹಿತಿ ಪ್ರಸಾರ ಕೇಂದ್ರಗಳು ಇವತ್ತು ವ್ಯಕ್ತಿ ಆರಾಧನೆ ಅಥವಾ ಏಕಪಕ್ಷೀಯವಾದಂಥ ನಿರ್ಧಾರಗಳನ್ನು ಪ್ರಕಟಿಸ್ತಾ ಇದ್ದಾವೆ. ಇದು ಮುಂದಿನ ದಿನಗಳಲ್ಲಿ ಮಾಹಿತಿ ಸಬಲೀಕರಣದ ಬಹಳ ದೊಡ್ಡ ಸವಾಲಾಗಿ ನಮ್ಗಳಿಗೆ ಕಂಡುಬರ್ತದೆ. ಉದಾಹರಣೆಗೆ ಸಾವಯವ ಕೃಷಿ ಪದ್ಧತಿ ಒಳ್ಳೆಯದು, ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡಬೇಕು. ಯಾವ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ 3%ಕ್ಕಿಂತ ಹೆಚ್ಚಿದೆ ಅಂಥವರು ಸಾವಯವ ಕೃಷಿ ಮಾಡೋದ್ರಲ್ಲಿ ಖಂಡಿತವಾಗಿ ಅರ್ಥ ಇದೆ. ಭಾಳಷ್ಟು ಸಾವಯವ ಕೃಷಿ ಮಾಡ್ತೀನಿ ಅಂತನ್ನುವಂಥ ರೈತರುಗಳನ್ನ ನಾವು ಗಮನಿಸಿದಾಗ ಅಲ್ಲೋಗಿ ನೋಡಿದ್ರೆ ಅವ್ರ ಹತ್ರ ಒಂದು ಜೊತೆ ಎತ್ತು ಇರೋದಿಲ್ಲ, ಒಂದು ಜೊತೆ ಹಸುನೂ ಇರೋದಿಲ್ಲ. ಹಾಗಾಗಿ ಸಾವಯವ ಕೃಷಿಗೆ ಬೇಕಾಗಿರುವಂಥ ಮೂಲ ಇನ್ಪುಟ್ ಏನಿದೆ ಅದು ನನ್ನಲ್ಲಿದೆಯಾ ಅನ್ನೋದನ್ನ ಆ ಚರ್ಚೆ ಅಥವಾ ಆ ವಿವೇಚನೆನ ಹುಟ್ಟಾಕಬೇಕು ಮಾಹಿತಿ ಮೂಲಗಳು. ಹಾಗಾಗಿ ಈ ಗ್ರಾಸ್ ರೂಟ್ ಲೆವೆಲಿಂದ ಒಬ್ಬ ರೈತನನ್ನ ಅಥವಾ ಒಬ್ಬ ಕೇಳಗನನ್ನ ತಯಾರು ಮಾಡುವಂಥ ವಿಧಾನಗಳನ್ನು ನಾವು ಗಮನಿಸಿದಾಗ ಆಕಾಶವಾಣಿ ಮತ್ತು ದೂರದರ್ಶನ ಬಹಳ ಜವಾಬ್ದಾರಿಯುತವಾಗಿ ಇವತ್ತಿನ ತನಕ ನಡ್ಕೊಳ್ತಾ ಬಂದಿದೆ. ಅದೇ ರೀತಿ ಒಂದು ಉದಾಹರಣೆ ನಾನು ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ತಂತ್ರಜ್ಞಾನದ ಫಲವಾಗಿ ಇವತ್ತು ಎಲ್ಲರ ಹತ್ರನೂ ಪಾಲಿ ಹೌಸ್ ಇದೆ, ಗ್ರೀನ್ ಹೌಸ್ ಇದೆ. ಒಂದು ಮಟ್ಟದಲ್ಲಿ 2016 2019 ತನಕ ಏಲಕ್ಕಿ ಧಾರಣೆ 7,000 ರೂಪಾಯಿ ಒಂದು ಕೆಜಿಗೆ ಮುಟ್ಟಿತ್ತು. ಆ ಟೈಮ್ನಲ್ಲಿ ಯಾರೋ ಈ ಏಲಕ್ಕಿ ಬೆಳೆಗೆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಇರುವಂಥವರು ಕೊಟ್ಟಂತ ಸೂಚನೆ ಸಲಹೆ ಪ್ರಭಾವವಾಗಿ ಪಾಲಿ ಹೌಸ್ನಲ್ಲಿ ಏಲಕ್ಕಿ ಬೆಳಿತೀನಿ ಅಂತ ಹೇಳಿ ಒಬ್ಬರು ರೈತರು ಬೆಳೆದು ಕೈ ಸುಟ್ಕೊಂಡ್ರು. ನಾನು 2-3 ಸತಿ ಹೇಳಿದೆ, ಇಲ್ಲ ಸರ್ ಆಗೋದಿಲ್ಲ, ನಿಮಗೆ ಜೇನುನೊಣ ಪರಾಗಸ್ಪರ್ಶ ಆಗಬೇಕು, ಇಲ್ಲ ಸರ್ ಪಾಲಿ ಹೌಸ್ ಒಳಗೆ ಜೇನು ಪೆಟ್ಟಿಗೆ ಇಡ್ತೀನಿ, ಪಾಲಿ ಹೌಸಲ್ಲಿ ಟೆಂಪ್ರೇಚರ್ ಎಷ್ಟಿರ್ತದೆ, ಆ ಟೆಂಪ್ರೇಚರ್ಗೆ ಜೇನುನೊಣಗಳು ಬದುಕೋದಿಲ್ಲ, ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿದೆ. ಕಡೆಗೆ ಅದನ್ನು ಕಿತ್ತು ಅಲ್ಲಿ ಕಲರ್ ಕ್ಯಾಪ್ಸಿಕಮ್ನ ಹಾಕ್ಕೊಂಡ್ರು. ಹಾಗಾಗಿ ಮಾಹಿತಿಯನ್ನು ಹುಡುಕೊಂಡು ಹೋಗುವಂಥ ಕೇಳುಗ ಸರಿಯಾದ ನಿಖರವಾದಂತಹ ಸೋರ್ಸ್ಗಳಿಗೆ ಹೋಗಬೇಕು. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ವಿಚಾರವಾಗಿ ತೋಟಗಾರಿಕೆ ಇಲಾಖೆ ಇದೆ, ಸೂಕ್ತವಾದಂತಹ ಬೆಳೆಗಳ ವಿಚಾರವಾಗಿ ಬೋರ್ಡ್ಗಳು ಕೆಲಸ ಮಾಡ್ತಾ ಇದ್ದಾವೆ, ಹತ್ತಿರದಲ್ಲೇ ಕೃಷಿ ಕಾಲೇಜು ತೋಟಗಾರಿಕೆ ಕಾಲೇಜ್ ಇದೆ. ಹೀಗಾಗಿ ಇವು ನಿಖರವಾಗಿ ಮಾಹಿತಿಯನ್ನು ಕೊಡುವಂತಹ ಕೇಂದ್ರಗಳು. ಇದರ ಜೊತೆಗೆ ನಿಮಗೆ ಎಲ್ಲಾ ಮಾಹಿತಿಗಳು ನನಗೆ ಒಂದೇ ಜಾಗದಲ್ಲಿ ಬೇಕು ಅಂದರೆ ಕೆವಿಕೆ ಇದೆ ಹಾಸನದಲ್ಲಿ, ನಮಗೆ ಕಂದ್ಲಿನಲ್ಲಿ ಒಂದು ಕೆವಿಕೆ ಇದೆ, ಮೂಡಿಗೆರೆನಲ್ಲಿ ಕೆವಿಕೆ ಇದೆ. ಹಾಗಾಗಿ ಕೇಳುಗ ಅಥವಾ ಓದುಗ ಯಾವ ರೀತಿಯ ಮಾಹಿತಿ ಬೇಕು ಅನ್ನೋದನ್ನ ಯಾವ ಸೋರ್ಸಿಂದ ಅಥವಾ ಯಾವ ಮೂಲದಿಂದ ತೆಗಿತಾನೆ ಅನ್ನೋದು ಕೂಡ ಅವನ ಜವಾಬ್ದಾರಿ ಆಗಿರ್ತದೆ. ತಪ್ಪು ಮಾಹಿತಿ ಮೂಲಕ್ಕೆ ಹೋಯ್ತು ಅಂತಂದ್ರೆ ಆತ ಕೈ ಸುಟ್ಕೊಳ್ಳೋದಂತೂ ಗ್ಯಾರಂಟಿ. ಕಡೆಗೆ ಏನಾಗುತ್ತೆ ಅಂದ್ರೆ ಕೊಟ್ಟವನ್ ಕೋಡಂಗಿ, ಇಸ್ಕೊಂಡವನ್ ವೀರಭದ್ರ. ಈ ಪರಿಸ್ಥಿತಿಯನ್ನ ಕೇಳುಗ ತಲುಪ್ತಾನೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ನಾವು ಗಮನದಲ್ಲಿಟ್ಕೊಂಡು ಮಾಹಿತಿಯ ಮೂಲ ಹಾಗೂ ಬಿತ್ತರ ಮಾಡುವಂತಹ ಸಂಸ್ಥೆಗಳು ಹರಿತವಾದ ಕತ್ತಿಯ ರೀತಿ ಇರ್ತದೆ. ಇದು ಜವಾಬ್ದಾರಿಯಿಂದ ಮತ್ತೆ ಜವಾಬ್ದಾರಿತನದಿಂದ ವರ್ತಿಸುವಂತವ್ರ ಕೈಯಲ್ಲಿದ್ರೆ ಮಾತ್ರ ಮಾಹಿತಿ ಮೂಲ ನಿರ್ಭವಾಗಿ ಮತ್ತೆ ಸಕಾಲದಲ್ಲಿ ಅದರ ಜೊತೆಗೆ ಸರಿಯಾದ ಸ್ವರೂಪದಲ್ಲಿ ಕೇಳುಗನ ತಲುಪ್ತದೆ. ಅದು ಯಾವಾಗ ಒಬ್ಬ ಖಾಸಗಿ ವ್ಯಕ್ತಿ ಕೈಲೋಗ್ತದೋ ಅಥವಾ ಆತನ ಉದ್ದೇಶ ಕೇವಲ ಹಣ ಮಾಡೋದಿರ್ತದೋ ಅಂತಹ ವ್ಯಕ್ತಿಗಳ ಕಡೆಗೆ ಹೋದಾಗ ಮಾಹಿತಿ ತನ್ನ ಘನತೆಯನ್ನು ಕಳ್ಕೊಳ್ಳುತ್ತೆ ಅನ್ನೋದಲ್ಲಿ ಎರಡು ಮಾತಿಲ್ಲ. ಇಷ್ಟೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಎಲ್ಲ ಕೇಳುಗರಿಗೂ ನನ್ನ ಧನ್ಯವಾದಗಳು. ಇದುವರೆಗೆ ಮಾಹಿತಿ ಸಬಲೀಕರಣದ ಹೊಸ ಸಾಧ್ಯತೆಗಳು ಹಾಗೂ ಸವಾಲು ಈ ಕುರಿತಂತೆ ಸಕಲೇಶಪುರ ತಾಲೂಕು ದೋಣಿಗಾಲ್ನಲ್ಲಿರುವ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕೆಎನ್ ಹರ್ಷ ಅವರಿಂದ ವಿಚಾರಗಳನ್ನ ಆಲಿಸಿದರೆ ರೈತ ಬಾಂಧವರೇ, ಇದುವರೆಗೆ ಹಾಸನ ಆಕಾಶವಾಣಿ 2023 ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ರೈತರ ಮಾಹಿತಿ ಸಬಲೀಕರಣದಲ್ಲಿ ಕಿಸಾನ್ ವಾಣಿಯ ಪಾತ್ರ ಈ ಕುರಿತ ವಿಚಾರ ಸಂಕಿರಣದ ಆಯ್ದ ಎರಡನೇ ಭಾಗವನ್ನು ಕೇಳಿದರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ರಾಜೇಗೌಡ, ಎವಿ ರಶ್ಮಿ, ಡಾಕ್ಟರ್ ಕೆ ಹೇಮಂತ್ ಗೌಡ, ಡಾಕ್ಟರ್ ಎಂ ಶಿವಶಂಕರ್ ಮತ್ತು ಡಾಕ್ಟರ್ ಕೆಎನ್ ಹರ್ಷ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಾಸನ ಆಕಾಶವಾಣಿ 2023 ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ರೈತರ ಮಾಹಿತಿ ಸಬಲೀಕರಣದಲ್ಲಿ ಕಿಸಾನ್ ವಾಣಿಯ ಪಾತ್ರ ಈ ಕುರಿತ ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗವನ್ನು ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಾಸನ ಆಕಾಶವಾಣಿ 2023 ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ರೈತರ ಮಾಹಿತಿ ಸಬಲೀಕರಣದಲ್ಲಿ ಕಿಸಾನ್ ವಾಣಿಯ ಪಾತ್ರ ಕುರಿತು ವಿಚಾರ ಸಂಕಿರಣದ ಆಯ್ದ ಎರಡನೇ ಭಾಗ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾ ರಾಜೇಗೌಡ, ಎವಿ ರಶ್ಮಿ, ಡಾ ಕೆ ಹೇಮಂತ್ ಗೌಡ, ಡಾ ಎಂ ಶಿವಶಂಕರ್ ಹಾಗೂ ಡಾ ಕೆಎನ್ ಹರ್ಷ. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಈಗ ಕೇಳೋಣ ಅಂಡಮಾನ್ ಚಿತ್ರದ ಗೀತೆಯೊಂದನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.